ಇವರು ಯಾವ್ಯಾವ ರೀತಿ ಬೆಳೀತಾರೆ, ಏನೇನ್ ಬೆಳೀತಾರೆ, ಮತ್ತೆ ಅವ್ರದ್ದು ಖುಷ್ಕಿ ಜಮೀನ್ ಇದೇನ ಅಥವಾ ನೀರಾವರಿ ಇದೇನ, ಏನೇನ್ ಮಾಡ್ತಾರೆ, ಮತ್ತೆ ದನಕರಗಳದಾವ, 25 ವರ್ಷದಿಂದ ಕೃಷಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನೇನ್ ಮಾಡ್ತಾ ಇದ್ದಾರೆ, ಮತ್ತೆ ಸಾಕಷ್ಟು ಅನುಭವ ಇರುತ್ತೆ. ಅವರ ಅನುಭವವನ್ನ ರೇಡಿಯೋ ಮುಖಾಂತರ ತಮಗೆಲ್ಲ ತಲುಪಿಸಬೇಕನ್ನೋದು ನಮ್ದು ಉದ್ದೇಶ. ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣಂತೆ. ನಮಸ್ಕಾರ ರಾಮಣ್ಣ ಮಲ್ಲಪ್ಪ ಕಾಳಪ್ಪಗಳವರು. ನಮಸ್ಕಾರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? 25 ವರ್ಷದಿಂದ ನಾವು ಅನುಭವ, 25 ವರ್ಷದಿಂದ ನೀರಾವರಿ ಮಾಡಕತ್ತೀವಿ ಸರ್. 25 ವರ್ಷದಿಂದ ತಾವು ನೀರಾವರಿಯಲ್ಲಿ ಕೃಷಿಯನ್ನು ಮಾಡ್ತಾ ಬಂದಿರಿ. ಈಗ ನೀರಾವರಿಯಲ್ಲಿ ಕೃಷಿಯನ್ನು ಮಾಡ್ತಾ ಬಂದಿರಂತಂದ್ರೆ ಇದು ಒಟ್ಟಾರೆ ತಾವು ಹೇಳೋ ಪ್ರಕಾರ ಸಮಗ್ರ ಕೃಷಿಗೆ ಬರುತ್ತೆ. ಈ ಸಮಗ್ರ ಕೃಷಿಯಲ್ಲಿ ಈಗ ನಾವು ನಿಮ್ ತೋಟದಲ್ಲಿ ನೋಡ್ತಾ ಇದ್ದೀವಿ, ಕಬ್ಬು ಇದೆ, ಆಮೇಲೆ ಬಾಳೆ ಇದೆ, ಗೋವಿನ ಜೋಳ ಇದೆ, ಆಮೇಲೆ ತೆಂಗು ಇದೆ, ಇಷ್ಟೆಲ್ಲಾನು ನೀವು ಬೆಳೀತಾ ಇದ್ದೀರಿ. ಆಮೇಲೆ ಈಗ ಇಲ್ಲಿ ಸಾಕಷ್ಟು ನಮ್ ಕಣ್ಣಿಗೆ ಕಾಣ್ತಾ ಇದಾವೆ, ದನಕರಗಳಿದಾವೆ. ಅಂದ್ರೆ ಅಂದಾಜು ಅಂದ್ರೆ ಒಂದು ಎಲ್ಲಾ ಆಕಳ ಕರಗಳು, ಎಮ್ಮೆ ಕರಗಳು ಎಲ್ಲಾ ಸೇರಿದ್ರೆ ಒಂದು 18 ಆಗ್ಬಹುದು ಅಂತ ನನಗನ್ನಿಸ್ತದೆ. ಇಷ್ಟೆಲ್ಲಾನು ನೀವು ಈಗ ಮೊದಲಿಗೆ ನಮಗೆ ಗೋವಿನ ಜೋಳದ ಒಂದಷ್ಟು ಮಾಹಿತಿಯನ್ನು ಕೊಡ್ರಿ, ಅದಾದ ನಂತರ ಮತ್ತೆ ನಾವು ಕಬ್ಬಿಗೆ ಹೋಗೋಣಂತೆ. ಗೋವಿನ ಜೋಳವನ್ನ ಬೆಳಿಬೇಕಾದ್ರೆ ಮಣ್ಣು ಯಾವ ರೀತಿ ಹದ ಮಾಡ್ತೀರಿ, ಮತ್ತೆ ಇದು ಯಾವ ರೀತಿ ಬೆಳ್ಕೋತೀರಿ ಅನ್ನೋದು ಒಂದಿಷ್ಟು ರೈತರಿಗೆ ಮಾಹಿತಿ ಮಾಡಿಕೊಡಿ. ಗೋವಿನ ಜೋಳ ಹಾಕೋದ್ರಿಂದ ಎಕರೆಕ್ 40 ಕ್ವಿಂಟಲ್ ಮಟ್ಟ ಗೊಂಜಾಳ ಬೆಳೆದಿವ್ರಿ ಸರ್. ಆದ್ರೆ ಭೂಮಿ ಹಾಳಾಕತಿ. ಹೆಂಗ್ ಹಾಳಾಕತ್ ಅಂದ್ರ ಗೊಬ್ಬರ ಜಗ್ಗಿ ಮುಂದೆ ಮತ್ತೊಂದ್ ಪಿಕಿಗೆ ತಾಕತ್ ಕೊಡುದಿಲ್ರಿ ಭೂಮಿ, ಇದ್ದ ಗೊಬ್ಬರ ಜಗ್ದತಿ. ಕಬ್ಬ ಗೊಂಜಾಳ ತೆಗೆದ ಕಬ್ಬ ಹಚ್ಚಿದ್ರೆ ಕಬ್ಬ ಬೆಳವಣಿಗೆ ಆಗುದಿಲ್ಲ. ಮತ್ತ ಕೆಲವೊಂದು ರೈತರು ಏನ್ ಮಾಡ್ತಾರ, ಗೊಂಜಾಳ ಹಾಕ್ತಾರ ಒಳಗ, ಅದು ಗೊಂಜಾಳ ಹಾಕುದ್ರಿಂದ ಕಬ್ಬಿಗೆ ಬಾದ್ ಮಾಡತ್ತ, ತಾ ಬದುಕತಿ ಮತ್ತೊಂದ್ ಸಾಯ ಹೊಡಿತೈತಿ. ಅದ ಕಬ್ಬಿನ್ಯಾಗ ನೀವು ಅರಸಂದಿ, ಅವ್ರಿ, ಶೇಂಗಾ ಇಂಥವೇನ್ರ ಹಾಕುದ್ರಿಂದ ಕಬ್ಬ ಹೆಚ್ಚಿಗೆ ಹಾಕತಿ. ಮತ್ತ ನಾವು ಕಬ್ಬು ಬೆಳೋದ್ರಿಂದ ವರ್ಷ ವರ್ಷ ನಮ್ಮ ಕಬ್ಬ ಎಲ್ಲಿಗೆ ಬಂದ್ ನಿಂತಾವ್ ಅಂದ್ರೆ ರೀ, ಮೊದಲು 60 ಟನ್ ಮಟ್ಟ ಬೆಳೀತಿದ್ವು ಫಸ್ಟ್ ನೀರಾವರಿ ಮಾಡಿದಾಗ. ಮುಂದ ಹಂಗ ಹೋದಂಗ ಹೋದಂಗ ಎಕರೆಗೆ 20 ಟನ್ನಿಗೆ ಬಂದ್ ನಿಂತು ರೀ. 20 ಟನ್ನಿಗೆ ಬಂದ್ ನಿಂತು ಯಾಕೆ ಹಿಂಗೆ ನಿಂತು ಅಂತ ನಾವು ಕುತ್ ಹೊಲ್ದಾಗ ವಿಚಾರ ಮಾಡಿದ್ರೆ ನಮಗೆ ಅನಿಸ್ತೀರಿ, ರಾತ್ರಿ 12 ಗಂಟೆಕ ಹಿಂಗ್ಯಾಕೆ ಆಗಕತ್ತೈತ್ ಭೂಮಿ ಅನ್ನೋದು ನಾವು ಮಕ್ಕೊಂಡಾಗ ರಾತ್ರಿ 12 ಕೆಲಸರಾಗಣ ಅದ್ರ ಅನುಭವ ಬರ್ತೀರಿ. ಏನು ತಲೆಯಾಗ ಹೊಳಿತು ನನಗಂದ್ರೆ, ನಮ್ಮ ಏನ್ ರಕ್ತ ಒಂದ್ ಬಾಟ್ಲಿ ತೆಗೆದ್ರೆ ಮತ್ತೊಂದು ಬಾಟ್ಲಿ ಬರಂಗಿಲ್ಲ. ಹಂಗ ಭೂಮಿಯನ್ನು ಶುಗರ್ ಅನ್ನೋದು ಹೆಚ್ಚಾಗುದಿಲ್ಲ. ಬರೇ ಕಬ್ಬಿ ಕಬ್ಬು ಏಕ ತರಪೆ 10-20 ವರ್ಷ ಕಬ್ಬು ಬೆಳೆದ್ರಿಂದ ಕಬ್ಬು 20 ಟನ್ನಿಗೆ ಬಂದಿತ್ತು. ನಾವೇನ್ ಮಾಡಿದ್ರು ಈಗ ಹೊಸ ನನ್ನ ಐಡಿಯಾ ಪ್ರಕಾರ, ಉತ್ತರ ಪ್ರದೇಶ ಲಕ್ನೋಕ್ ಹೋಗಿ ಗೋರಖ್ಪುರ್ ಜಿಲ್ಲಾದಾಗ ನಾರಾಯಣಪುರ ಒಂದು ಸಂತೆ ಕತ್ತು ವಾರಕ್ಕೊಮ್ಮಿ 2 ಲೋಡ್ ಎಮ್ಮಿ ತಂದಿವ್ರಿ ನಾವು. 2 ಲೋಡ್ ಎಮ್ಮಿ ತಂದು ನಾವು ಎಮ್ಮಿ ಸಾಕಾಣಿಕೆ ಮಾಡ್ತೀವ್ರಿ. ಅದನ್ನ ಗೊಬ್ಬರ ಹಾಕೋದ್ರಿಂದ ಈಗ ಹೊಲಕ್ಕ ನಮಗ ಕಮ್ಮಿ ಅಂದ್ರು ರೀ, ಎಕರೆಕ 60-50 ಟನ್ ಕಬ್ಬು ಬೆಳಿತೀವ್ರಿ ನಾವು. 2 ವರ್ಷ ಕಬ್ಬಿನ ಪೀಕ್ ತಕ್ಕೊಂಡಿಲ್ಲ, 2 ವರ್ಷ ಚಿಲ್ಲರ್ ಮಾಡ್ತೀವಿ, ಉಳ್ಳಿಗಡ್ಡಿ ಶೇಂಗಾ ತೊಗರಿ ಹಿಂಗ ಬದಲಾವಣೆ ಮಾಡೋದ್ರಿಂದ ನಮಗೆ 2 ವರ್ಷನಾಗ ನಮಗೆ ಎಕರೆಕ 60 ಟನ್ ನಮಗ್ ಗೆಲಿ ಬೆಳೆಯಬೇಕ್ರಿ. ಈ ವರ್ಷ ಹೊಳೆಯ ನೀರ್ ಖಾಲಿ ಆದ ಸಂಬಂಧ, ಹೊಳಿ ನೀರ್ ಬ್ಯಾಸಿಯಾ ನೀರ್ ತೆಪ್ಪಿದ ಸಂಬಂಧ ಎಕರೆಕ 51 ಟನ್ ಕಬ್ಬು ಇತ್ತು ರೀ ನಮ್ದು. 6 ಎಕರೆ ಹೆಚ್ಚಿದ್ದು 300-310 ಟನ್ ಆತು. ಮತ್ ನಮಗ ನಾವು ಮಾಡೋದು ನನಗೆ ಈಗ ಬೆಟರ್ ಅನಿಸೈತ್ರಿ. ನಾವು 20 ಎಕರೆ ನನ್ನ ಜಮೀನ, 20 ಎಕರೆ ಜಮೀನಕ್ಕೆ 20 ಎಮ್ ಇರ್ಬೇಕತ್ ನಾ 20 ದನಕರಗಳು ಇರ್ಬೇಕು ಅಂತ ನಾನು ಒಂದು ಗುರಿ ಇಟ್ಕೊಂಡಿನಿ. ನಾ 20 ಎಮ್ಇ ಮಾಡಿ 18 ಎಮ್ಇ ಮಾಡಿ 2 ವರ್ಷ ಆತು. 2 ವರ್ಷದಿಂದ ನನ್ನ ಕಬ್ಬ ಭಾಳ ಚೆನ್ನಾಗಿ ಬೆಳೀತತ್ರಿ. ನನಗೆ ಎಕರೆಕ 50 ಟನ್ ಒಳಗಂತೂ ಬೆಳೆಯಂಗಿಲ್ಲ, ಒಳಗಿದ್ರೆ ನಾ ಕಬ್ಬು ಕಡ್ದು ದನಕ್ಕೆ ಹಾಕಿ ಮೇಯ್ಸಿ ಕಬ್ಬು ತೆಗೆದು ಬಿಡವ. ನನಗೆ ಕಬ್ಬು ಬೆಳೆದ್ರಿಂದ 2 ವರ್ಷ ಚಿಲ್ಲರ್ ಮಾಡೋದ್ರಿಂದ ಹೆಚ್ಚು ಬೆಳೀತತಿ. ಎಲ್ಲಾ ರೈತರು ಹಂಗೆ ಒಬ್ಬರು ನೋಡೊಬ್ರು ಕಲಿಬೇಕಂತ ನನ್ನ ಆಸೆ ರೀ ಇಷ್ಟ. ಈಗ ತಾವು ಹೇಳಿದ್ರಿ ತಮ್ಮ ಆಸೆ ಮತ್ತೆ ನನ್ನ ಅನುಭವ ಈ ರೀತಿ ಇದೆ ಅಂತ ಹೇಳಿ. ಈಗ ನೀವು ಕಬ್ಬಿನಲ್ಲಿ ಗೋವಿನ ಜೋಳವನ್ನ ಹಾಕಿದ್ರೆ ಅದು ಕಬ್ಬನ್ನ ಬೆಳೆಸಲಿಕ್ಕೆ ತೊಂದರೆ ಆಗ್ತದೆ, ಕಬ್ಬು ಅಷ್ಟೊಂದು ಅದರದ್ದು ತೂಕ ಜಾಸ್ತಿ ಆಗುದಿಲ್ಲ ಅಂತ ಹೇಳಿದ್ರಿ. ಮತ್ತೀಗ ಮೊದಲೆಲ್ಲ ತಾವು ಕಬ್ಬಿನಲ್ಲಿ ಗೋಂಜಾಳವನ್ನ ಬೆಳೆದವರು, ಈಗ ಗೋಂಜಾಳ ಮತ್ತೆ ಈಗ ಅದನ್ನ ಹೆಂಗ್ ಬೆಳಿತೀರಿ? ಅದಕ್ಕೆ ಏನಾದ್ರೂ ಬೇರೆ ವ್ಯವಸ್ಥೆ ಮಾಡ್ಕೊಂಡಿರ? ಮತ್ತೆ ಈಗ 20 ಎಕರೆದೊಳಗ ನನಗ 2 ಎಕರೆ ಗೋಂಜಾಳ ಬೆಳಿಬೇಕು, ಅದು ದನಗಳಿಗೆ ಮೇವು ಆಗ್ತದ ಅನ್ನೋ ದೃಷ್ಟಿಯಿಂದ ಏನಾದ್ರೂ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಂಡ್ರೇನು? ನಾನು 20 ದನಕ್ರಿ 20 ಗುಂಟೆ ಹುಲ್ಮೇವ್ ಹಚ್ಚೀನ್ರಿ. ನನಗ ಇಲ್ಲಿ ಗೋಧಿ ಹೊಟ್ಟ ಸುಡ್ತಿದ್ರಿ ಮಂದಿ ರೈತರ ರಾಶಿ ಮಾಡಿ ಸುಡುವುದರಿಂದ ಅದು ಎಂತ ಹಾಲು ಕೊಡ್ತದ. 10 ಕಿಲೋ ಗೋಧಿ ಹೊಟ್ಟು ಹಾಕಿದ್ರೆ 5 ಲೀಟರ್ ಹಾಲು ಕೊಡ್ತತಿ. ಅಂತ ಹೊಟ್ಟು ಸುಡ್ತಾರ ಅನ್ನೋದು ವಿಚಾರ ಬಂದ ಗೋರಖ್ಪುರ್ ಜಿಲ್ಲಾದಾಗ ನಾನು ಲಕ್ನೋದಾಗ ನಾ ಹಳ್ಳಿ ಹಳ್ಳಿ ಅಡ್ಡಾಡಿ ನೋಡಿನ್ರಿ. ಅಲ್ಲಿ ಬರೀ ಗೋಧಿ ಹೊಟ್ಟಿನ ಮ್ಯಾಗ ದನ ಬದುಕಿಸ್ತಾರ. ದನಕ್ಕೆ ನಾನು ದೊಡ್ಡ ಖರ್ಚಿಲ್ರಿ, ಗೋಧಿ ಹೊಟ್ಟು ಹಾಕ್ತೀನಿ. ಗೋಧಿ ಹೊಟ್ಟು ಬಿಟ್ಟರೆ ಮತ್ತೊಂದು ಒಂದು ಹಿಡಿ ಕಣಕಿ ಹಾಕಂಗಿಲ್ಲ. 5 ಕಿಲೋ ಗೋಧಿ ಹೊಟ್ಟು, 2 ಕಿಲೋ ಹಸಿ ಮೇವು ಕೊರಬ ಕಣಕಿ ಕೊರ ಮಿಷಿನ್ದಾಗ ಕೊರದು ನಾವು ಸಣ್ಣ ಮಾಡಿ, ಅದು ಏನ್ರಿ ಮುಂಜಾನೆ 8ಕ್ಕೆ ಹಾಕಿದ್ರೆ ಚಂಜಿನಾಗ 8ಕ್ಕೆ ಕಟ್ಟ, 2 ಟೈಮ್ ಮೇವು ಹಾಕ್ತೀವಿ, 3 ಟೈಮ್ ಮೇವು ಹಾಕಂಗಿಲ್ಲ. ದನಗಳ ಜೋಡಿ ನಾವು ಭಾಳ ಗುದ್ದಾಡಂಗಿಲ್ಲ. ಮುಂಜಾನೆ 1 ತಾಸ, ಚಂಜಿನಾಗ 1 ತಾಸ. ಒಂದು ಆಳು ದಗದ ಮಾಡಿದ್ರೆ ನಮಗೆ ದಗದ ಕ್ಲೇನ ನಾವು ಎಮ್ಮೆ ಅಂತಕ್ಕೆ ಹೊಳ್ಳೆ ಹೋಗಿ ಎಬ್ಬಿಸಿ ಮೇವು ಹೋಗ್ಯಂಗಿಲ್ಲ. ಹಾಳು ಮಕ್ಕೊಂದು ಎಮ್ಮೆ ಎಬ್ಬಿಸಿದ್ರೆ ಹಾಲು ಕಡಿಮೆ ಆಕತಿ, ಮತ್ತು ಅವ್ರ ತೂಕ ಕಡಿಮೆ ಆಕತಿ. ಹಿಂಗಾಗಿ ನಾವು ಅದು ಭಾಳ ತೊಂದರೆ ಕೊಡಂಗಿಲ್ಲ. ಅಲ್ಲಿ ಏನು ಮೇಂಟೈನ್ ಮಾಡ್ತೀವಿ ಅಲ್ಲಿ ಒಟ್ಟು ಡಿಸ್ಟರ್ಬ್ ಮಾಡಂಗಿಲ್ಲ ರೀ ಅವಕ್ಕೆ. ಅವನ್ನ ನಾವು ಕರೆಕ್ಟ್ ಮಾಡಾಕತ್ತೀವಿ. ನಮಗೆ ದನದ ಮಾಡಿ 2 ವರ್ಷ ಆತ್ರಿ, ನನಗೆ ಲಾಭ ಅಂತ. ಈಗ ನಾವು ಲಕ್ನೋಕ್ಕೆ ಹೋಗಿ ನಾವು ಎಮ್ಮೆ ತರೋದ್ರಿಂದ ಗೋರಖ್ಪುರ್ ಜಿಲ್ಲಾದಾಗ ಜಮಖಂಡಾಗ 1 ಲಕ್ಷ ಎಮ್ಮೆ ಬರೀ ಅಲ್ಲಿ ಬರೀ 60,000 ಸಿಗ್ತೈತ್ರಿ. ಇಲ್ಲಿಗೆ ಅಲ್ಲಿಗೆ 40,000 ರೂಪಾಯಿ ಒಂದು ಎಮ್ಮೆಗೆ ರೇಟ್ ಕಡಿಮೆ ಐತಿ. ಇಲ್ಲಿ 60,000 ಸಿಗೋದು ಜಮಖಂಡಾಗ, ಅಲ್ಲಿ ಬರೀ 40,000 ಸಿಗ್ತೈತಿ. ಹಿಂಗಾಗಿ ನಾವು ಎಮ್ಮೆ ಇಲ್ಲಿ ಜಮಖಂಡಿ ತೊಳೆದ್ರೆ ನಾವು ತರೋದ್ರ ಅಲ್ಲೆಲ್ಲ ಗೋರಖ್ಪುರ್ ಜಿಲ್ಲಾದಾಗ ನಾರಾಯಣಪುರ ಅಂತ ಒಂದು ಹಳ್ಳಿ ಐತಿ, ವಾರಕ್ಕೊಮ್ಮೆ ಸಂತ ಆಕತ್ರಿ. ಬೆಸ್ತಾರ ಆ ಸಂತಿಗೆ ಹೋಗಿ ಅಲ್ಲಿ 2 ಕಿಲೋಮೀಟರ್ ದನ ನಿಂದಿರ್ತಾವ್ರಿ, ಭಾಳ ಚೀಪ್ ರೇಟ್ ದನ. ನಾವು ಅಲ್ಲಿ ಹೋಗಿ ದನ ತರ್ತೀವಿ. ನಮಗೇನು ಕರ ಮರಿ ಹೆಚ್ಚಾದ್ರೆ 2 ಎಮ್ಮೆ ಕೊಡ್ತೀವಿ. ನಮಗೇನು ರೊಕ್ಕ ಹರ್ಕತ್ತಾರೆ 2 ಲಕ್ಷಕ್ಕೆ ಹೋಗ್ತಾವ. ಮತ್ತು ಹಿಂದಿನ ಎಮ್ಮೆ ನಮ್ಮ ಕರುಗಳು ದೊಡ್ಡ ಆಗಿ ನಮಗೆ ಮತ್ತು ಉತ್ತೇಜನ ಆಗಾಕತ್ತೈತ್ರಿ. ನನ್ನ ದನದಿಂದ ಲಾಭ ಆಗೈತ್ರಿ, ನನಗೇನು ನಷ್ಟ ಇಲ್ಲ ಸರ್. ಈಗ ತಾವು ಇಷ್ಟೆಲ್ಲ ಹೇಳಿದ್ರೆ ಈಗ ಅಲ್ಲಿ 1 ಲಕ್ಷ ಇಲ್ಲಿ ಇತ್ತಂದ್ರೆ ಅಲ್ಲಿ 60,000 ಅಥವಾ 80,000 ಆಗ್ತದೆ ಅಂತಾರೆ. ಮತ್ತು ನಿಮ್ಮದು ಈಗ ಅಲ್ಲಿ ಲಕ್ನೋ ತನಕ ಹೋಗೋ ಬರೋ ಖರ್ಚು ಮತ್ತು ಅದೆಲ್ಲ ತೆಗೆದ್ರೆ ಮತ್ತು ಎಲ್ಲ ಅಲ್ಲಿಗೆ ಬರೋದಿಲ್ಲ ಅಂತೀರಿ? ನಾವು ನೋಡ್ರಿ ಸರ್, ಒಂದು ಟ್ರಕ್ಕಿಗೆ 33,000 ರೂಪಾಯಿ ರೀ, 10 ಎಮ್ಮೆ ತರ್ತಾರೆ ಅವ್ರು, 9 ರಿಂದ 10 ಎಮ್ಮೆ. 33,000 ರೂಪಾಯಿ ಬಾಡಿಗೆ ಕೊಟ್ಟಿವಿ, ಭಾಳ ಆದ್ರೆ 5,000 ರೂಪಾಯಿ ಒಂದು ಎಮ್ಮೆ ಖರ್ಚು ಬರ್ತೈತಿ. 5,000 ರೂಪಾಯಿ ಬರ್ತೈತಿ. ನಾವು ಹೋಗುವಾಗ ಏನಂತೀವಿ, ಬಾಂಬೆಗೆ ಹೋಗಿ, ಬಾಂಬೆದಿಂದ ನಾವು ಲಕ್ನೋಕ್ಕೆ ವಿಮಾನ ಟಿಕೆಟ್ ತೆಗಿಸಿ ನಾವು ಬಾಂಬೆಗೆ ಲಕ್ನೋಕ್ಕೆ ಹೋಗ್ತೀವಿ ರೀ. ಹೋಗಿ ಎಮ್ಮೆ ಖರೀದಿ ಮಾಡಿ ಟ್ರಕ್ಕಿಗೆ ಹಾಕಿ ಟ್ರಕ್ನಾಗ 2 ಆಳು ಮಾಡಿ ಕಳಿಸ್ತೀವಿ ರೀ. ಅವು 3 ದಿನಕ್ಕೆ ಇಲ್ಲಿಗೆ ತಂದು ನಮಗೆ ಹಚ್ಚಕ್ಕೆ ಅವ್ರಿಗೆ ಜವಾಬ್ದಾರಿ 10,000 ರೂಪಾಯಿ ಕೊಟ್ಟಿರ್ತೀವಿ ಆಳುಗಳಿಗೆ. ಟ್ರಕ್ಕಿಗೆ 33,000, ಅವ್ರಿಗೆ 10,000, ಹೆಚ್ಚು ಕಡಿಮೆ 50,000 ರೂಪಾಯಿ ಖರ್ಚು ಬರ್ತೈತಿ ರೀ 10 ಎಮ್ಮೆಗೆ. ಭಾಳ ಆದ್ರೆ 2.5 ಸಾವಿರ 5,000 ನಮ್ಮ ಖರ್ಚು ಹಿಡ್ಕೊಂಡು ಭಾಳ ಆದ್ರೆ 5,000 ಮ್ಯಾಗ ಬರೋದಿಲ್ಲ ರೀ. ನಮಗೇನು ದೊಡ್ಡ ನುಕ್ಸಾನ ಇಲ್ಲ ರೀ ಅಲ್ಲಿ ತರೋದ್ರಿಂದ. 5 ಬೇಡ 6,000 ರೂಪಾಯಿ ಖರ್ಚು ಐತ್ರಿ. ನಾವು ಭಾಳ ದಿನ ಇರಂಗಿಲ್ಲ ರೀ. ಬಾಂಬೆಗೆ ವಿಮಾನ ಕಚ್ಚಿದ್ರು 1 ತಾಸು 10 ಮಿನಿಟ್ನಾಗ ಲಕ್ನೋಕ್ಕೆ ಇಳಿತು. ಲಕ್ನೋದಿಂದ 280 ಕಿಲೋಮೀಟರ್ ಗೋರಖ್ಪುರ್ ಜಿಲ್ಲಾ. ಅಲ್ಲಿ ಹೋಗಿ ಒಂದು ವಸತಿ ಮಾಡಿ ಮರ್ದಿವ್ಸ ಬೇಸ್ತಾರ್ದಿಂದ ನಾವು ಸಂತ್ಯಾಗ ಖರೀದಿ ಮಾಡಿ ಟ್ರಕ್ ಹಾಕಿ ಮತ್ತು ಸಂಜೆಗೆ ಸಾಯಂಕಾಲ ನಾವು ವಿಮಾನಕ್ಕೆ ವಾಪಸ್ ಬಾಂಬೆಗೆ ಬಂದು ಬಾಂಬೆದಿಂದ ಈ ಕಡೆ ನಾವು ವಾಪಸ್ ಬರ್ತೀವಿ ರೀ. ನಾವು 2 ಸಲ ಹತ್ರ ಹಿಂಗೆ ಹೋಗಾಕತ್ತು. ನಮ್ಮ ಬೀಗರು ಮೂಡ್ಲಿಗೆ ಹಾಕಿದಾರೆ, ಅವರು ನಾವು ಕೂಡಿ ಒಂದು 2 ಸಲ ಹೋಗಿ ಬಂದಿವ್ರಿ. ನಾವು ಈಗ ಇಷ್ಟೆಲ್ಲ ಹೋಗಿ ಬಂದು ನಮಗೇನು ಖರ್ಚಿಲ್ಲ, ಅಲ್ಲಿಂದ ಎಮ್ಮೆ ತಂದ ಮೇಲೆ ನಮಗೆ ಲಾಭ ಐತಂತೀರಿ. 5 ಕಿಲೋ ಗೋಧಿ ಹೊಟ್ಟ, 2 ಕಿಲೋ ಹಸಿ ಮೇವು ಮಿಕ್ಸ್ ಮಾಡಿ ಒಂದು ಹೊತ್ತಿಗೆ ಒಂದು ದನಕ್ಕೆ 7 ಕಿಲೋ 8 ಕಿಲೋ ಹಾಕ್ತಾರೆ. ಅದನ್ನು ನಾನು 2 ಹೊತ್ತು ಎಮ್ಮೆಗೆ ಮುಂಜಾನೆ 7 ಕಿಲೋ ಚಂಜಿಕ್ಕೆ 7 ಕಿಲೋ ಹಸಿ ಮೇವು ಹಾಕ್ತೀವಿ, 2 ಕಿಲೋ ಹಿಂಡಿ ಹಾಕ್ತೀವಿ. ಇಷ್ಟು ಹಾಕೋದ್ರಿಂದ ನಮ್ಮ ಎಮ್ಮೆ 11 ಲೀಟ್ರ್ 10 ಲೀಟ್ರ್ ಹಾಲು ಕೊಡ್ತೈತೆ 2 ಹೊತ್ತು ಕೂಡ್ರಿ. ನನಗೆ ಒಂದು ಎಮ್ಮೆ ಹಾಲು ಇಳಿದು ಕಟ್ ಹಾಕೊಡ್ದು 6 ತಿಂಗಳದಾಗ 2,000 ಲೀಟ್ರ್ ಹಾಲು ಹಾಕತ್ರಿ. 2,000 ಲೀಟ್ರ್ ಹಾಲು ನಾನು 40 ರೂಪಾಯಿ ಲೀಟ್ರ್ ಹಾಲು ಕೊಟ್ಟರು ನನಗೆ ಇಲ್ಲಂದ್ರೂ ಒಂದು 60,000 70,000 ರೂಪಾಯಿ ನನಗೆ ಹಾಲಿನ ಉತ್ಪನ್ನ ಬರ್ತೈತೆ ರೀ. ನನಗೆ ಈಗ ಭಾಳ ಮನಸ್ಸಿಗೆ ಆನಂದ ಐತಿ, ಶಾಂತಿ ಐತಿ. ಇದನ್ನು ಕಲಿಬೇಕತ್ತೆ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಆದ್ರೆ ದರೋಬ್ಬರ ರೈತರು ಏನು ಮಾಡ್ಬೇಕಂದ್ರೆ ಹೆಚ್ಚು ದನ ಕಟ್ಟಬೇಕು. ನಮ್ಮದು 2 ಎಕರೆ ಹೊಲ ಇದ್ರೆ 2 ದನ ಕಟ್ಟಬೇಕು, 4 ಎಕರೆ ಇದ್ರೆ 4 ಕಟ್ಟಬೇಕು. ಅವಕ್ಕೇನು ಭಾಳ ಗುದ್ದಾಟಿಲ್ಲ, ಏನು ಹೊಲ ಇಲ್ಲಪ್ಪ ಅಂದ್ರೆ 1-2 ಗುಂಟೆ ಐತೆ ಅಂದ್ರೆ ಜಗ ಮನೆ ಮುಂದೆ. 1 ಗುಂಟೆದಾಗ 1 ಗುಂಟೆ ಹುಲ್ಲು ಮೇವು ಹಚ್ಚಿದ್ರೆ 1 ದನ ಬದುಕತತಿ, ಮತ್ತು ಹಾಲು ಕೊಡ್ತತಿ, ಮತ್ತು ತಿನ್ನಕ್ಕೆ ತುಪ್ಪ ಹಾಲು ನಾವು ಬೇಡ್ತೀವಿ. ಅದ್ರ ತಕ್ಕ ನಾವು ದನಗಳಿಗೆ ವ್ಯವಸ್ಥೆ ಮಾಡಿ ನಾವು ಸ್ವಂತ ಮಾಡಂಗಿಲ್ಲ, ಬರೀ ಕೊಂಡು ತಿನ್ನೋದು. ಮತ್ತು ಸರ್ಕಾರಿ ಗೊಬ್ಬರ ಹೋಗೋದ್ರಿಂದ ಹೊಲ ಹಾಳಾಗ್ಯಾವ. ಈಗ ನಮಗೆ ಅನುಭವ ಅಂತೂ ಫುಲ್ ಆಗೈತ್ರಿ ಸರ್. ನಾವು ಹೆಂಡಿ ಗೊಬ್ಬರ ಹಾಕ್ಲಾರ್ದ ಭೂಮಿ ಬೆಳೆಯಂಗಿಲ್ಲ. ಮತ್ತು ಮುಂದೆ ಭೂಮಿ ಉಳಿಬೇಕು ಬೆಳಿಬೇಕು ಅಂತಂದ್ರೆ ಹೊಲಕ್ಕೆ 1 ಎಕರೆಗೆ 1 ಗಿಡಾರ ಹಚ್ಚಬೇಕ್ರಿ. ಒಂದು ಮರ, ಒಂದು ನಾವು ಮಣಿದಂಡಿಗೆ ಒಂದು 4 ಗಿಡ ಹಚ್ಚಿದ್ರೆ 4 ನಮಗೆ ವರ್ಷಕ್ಕೆ 1,000 ರೂಪಾಯಿ ಉತ್ಪನ್ನ ಮಾವಿನ ಗಿಡ ಬರ್ತೈತಿ, ಮತ್ತು ನೆರಳು ಹಾಕತಿ. ಮತ್ತು ಮುಂದೆ ಹವಾಮಾನ ಮಳೆ ಬರೋದು ಗಿಡ ಮಳೆ ಹೋಗತಿ, ಮಳೆ ಬರಂಗಿಲ್ಲ, ದೇವ್ರೇನು ಮಳಿನ ಕೊಡುವಲ್ಲತ್ತಿ, ದೇವ್ರ ಕಡೆ ತಪ್ಪಿಲ್ಲ, ತಪ್ಪು ನಮ್ಮದೈತಿ. ನಾವು 1 ಎಕರೆಗೆ 1 ಗಿಡಾರ ಹಚ್ಚುವಂಥ ಬುದ್ಧಿ ನಮ್ಮಲ್ಲಿ ಇರಬೇಕು. ಮತ್ತು ದೇವ್ರು ನೋಡ್ರಿ, ಟ್ರ್ಯಾಕ್ಟರ್ಗಳೆ ಹೊಡಿತೀವಿ, 80,000 ಸಾವಿರ 60,000 ಸಾವಿರ ಟ್ರ್ಯಾಕ್ಟರ್ ತೊಗೊಂಡು ಹೊಡೋದ್ರಿಂದ ರೂಳ್ ಆಡಿದಂಗೆ ಹೊಲ ಎರಿಹುಳ ಸಾಯ್ತೈತಿ ಭೂಮ್ಯಾಗ. ಒಂದ್ರಿ. ಎರಡನೇದ್ದು, ನಾವು ಎತ್ತಿಲೆಗಳು ಹೊಡಿಬೇಕಾದ್ರೆ ದೇವ್ರು ಹೆಂಗ್ ಮಾಡ್ಯಾನ ನೋಡ್ರಿ ಸರ್, ತನ್ನ ಹೆಜ್ಜೆ ನಾಲ್ಕು ಕಾಲು ಕೊಟ್ಟರು ಬೇರೆ ಬೇರೆ ಹೆಜ್ಜೆ ಇಡಂಗಿಲ್ರಿ, ಅದು ತನ್ನ ಹೆಜ್ಜೆಗ ಹೆಜ್ಜೆ ಇಟ್ಟು ಮುಂದೆ ಹೋಗತ್ತದ, ಅದು ಭೂಮಿ ಗಟ್ಟಿ ಆಗಬಾರ್ದ ದೇವ್ರ ಹಂಗ ಮಾಡಿ ಕಳ್ಸ್ಯಾನ. ಅದನ್ನ ನಾವು ತಿಳ್ಕೊಂದಿಲ್ಲ. ಎತ್ತಿನಿಂದ ಗಳೆ ಹೊಡುದ್ರಿಂದ ಭೂಮಿ ಬೆಳುತ್ತವೆ, ಟ್ರ್ಯಾಕ್ಟರ್ನಿಂದ ಹೊಡುದ್ರಿಂದ ಭೂಮಿ ಬೆಳೆಯಂಗಿಲ್ಲ. ಅತಿ ಕಬ್ಬು ತಗುವಾಗ ಮೂರು ವರ್ಷಕ್ಕೊಮ್ಮೆ ಆಳವಾಗಿ ನಾವು ಮಣ್ಣು ತಿರುಗಿ ಹೋಗಬೇಕು. ಆ ಟೈಮ್ದಾಗ ಮೂರು ವರ್ಷಕ್ಕೊಮ್ಮೆ ಟ್ರ್ಯಾಕ್ಟರ್ಲೆ ಹೊಡೀಲಿ. ನಂತರ ಕಬ್ಬು ಹಚ್ಚಿದ ಬಳಿಕ ಕಬ್ಬಿನಾಗ ಎಡಿ ಹೊಡುದು ಏನ ಮಾಡಿದ್ರು ಎತ್ತಿನ ಉಳಿಸ್ಬೇಕು. ಬಸವಣ್ಣದಿಂದ ನಮ್ಮ ಜಗತ್ತು ಅನ್ನ ಸಿಗುದು, ಬಸವಣ್ಣದಿಂದ ನಮ್ಮ ಜಗತ್ತಿನಾಗ ಅನ್ನ ಸಿಗುದು ಸೂರ್ಯನದಿಂದ. ಸೂರ್ಯ ಎರಡು ಬಸವಣ್ಣ ಇರ್ಲಿಲ್ಲ ಅಂದ್ರ ಯಾರು ಬದುಕಾಕ ಆಗಂಗಿಲ್ರಿ. ಸೂರ್ಯನ ಕಿರಣದಿಂದ ಏರಿಯಾ ಪೊಟ್ಯಾಸಿಯ ಸೂಪರ್ ಫಾಸ್ಫೇಟ್ ಬೇಕ್ ಬೇಡದೆಲ್ಲ ಸೂರ್ಯನ ಕಿರಣಗಳಿಂದ ಎಲಿಗಳ ಮುಖಾಂತರ ನಮಗ ಸಿಗ್ತದ. ಈಗ ತಾವು ಇಷ್ಟೆಲ್ಲ ಹೇಳ್ತಾ ಇದ್ರಿ ರಾಮಣ್ಣ ಮಲ್ಲಪ್ಪ ಕಳಪಗಳವ್ರೆ, ಈಗ ತಾವು ಕಬ್ಬನ್ನು ಬೆಳಿತೇನೆ ಅಂತ ಹೇಳಿದ್ರಿ. ಈಗ ನಂದೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ಕೆಲವೊಂದು ರೈತರು ಒಂದು ಕಬ್ಬಲಿಂದ ಇನ್ನೊಂದು ಕಬ್ಬಿಗೆ ಅಂತರ 5 ಫೂಟ್ ಬಿಡ್ತಾರೆ, ಆಮೇಲೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 8 ಫೂಟ್ ಬಿಟ್ಟರೆ ಕಬ್ಬು ಫಲವತ್ತಾಗಿ ಬೆಳೀತದ, ಅಂದ್ರೆ ತೂಕ ಜಾಸ್ತಿ ಆಗ್ತದ, ನಮಗೆ ರೊಕ್ಕ ಜಾಸ್ತಿ ಬರ್ತದ ಅನ್ನೋ ಒಂದು ಮನೋಭಾವನೆ ಕೆಲವೊಂದು ರೈತರಲ್ಲಿ ಅದ. ನಿಮ್ಮ ಅಭಿಪ್ರಾಯ ಏನು ಇದಕ್ಕ? ಸರ್, ನಾನು 10 ಫೂಟ್ ಒಂದು ಸಾಲ ಹಚ್ಚಿ ನೋಡಿನಿ ಮಹಾರಾಷ್ಟ್ರದಾಗ ನೋಡಿ ಬಂದು ಅವ್ರ ಗತಿ ಮಾಡಿ, ಅದು ಎಕರೆಗೆ 30 ಟನ್ ಆತ. 10 ಫೂಟ್ಗೆ ಒಂದು ಸಾಲ ಹಚ್ಚಿದ್ರೆ ಅದು ನಮಗೆ ಅಷ್ಟು ಇನ್ಕೋರ್ ಅನಿಸಲಿಲ್ಲ. ಈಗ 6 ಫೂಟ್ ಮಾಡಿ ನೋಡಿದ್ವು ಅದು ಸರಿ ಅನಿಸಲಿಲ್ಲ. ಈಗ ಸರಾಸರಿ 4.5 ಫೂಟ್ ಯಾರು ಹಚ್ತಾರ, ಸೂರ್ಯನ ಕಿರಣಗಳು ಎಲಿ ಒಳಗೆ ಬೀಳ್ತತ್ರಿ ಅದು 5 ಫೂಟ 4.5 ಫೂಟ್ ಹಚ್ಚೋದ್ರಿಂದ. ಅತಿ 6 ಫೂಟ್ ಅಂದ್ರೆ ಅದೇನು ಯೋಗ್ಯ ಆಗುದಿಲ್ಲರಿ, ಅಷ್ಟು ಇಳುವರಿ ಬರುದಿಲ್ಲ. ನಾವು ಕಬ್ಬು ಹಚ್ಚಿದ್ರು ಸರ್ 3 ವರ್ಷ 4 ವರ್ಷ ಇಡಬಾರ್ದು. ಒಂದನೇ ಬೆಳೆ ಎರಡನೇ ಬೆಳೆ ತಕ್ಕೊಂಡು ಕಬ್ಬು ತೆಗಿಬೇಕು. ಕಬ್ಬು ತೆಗೆದು ಶೇಂಗಾ ಹಾಕ್ಬೇಕು, ಶೇಂಗಾ ತೆಗೆದು ಉಳ್ಳಿಗಡ್ಡಿ ಹಚ್ಬೇಕು ಅಂದ್ರೆ ಮತ್ತೆ ಮುಂದಿನ ಕಬ್ಬು ಹಚ್ಚಿರಿ. ಎಕರೆ 60 ಟನ್ ಬೆಳಿಲಿಲ್ಲ ಅಂದ್ರೆ ನಾ ಅದಕ್ಕೆ ಜವಾಬ್ದಾರಿ ಅದನ್ರಿ, ಮತ್ತೇನೈತ್ರಿ? ಈಗ ತಾವು ಇಷ್ಟೊಂದು ಖಂಡಿತವಾಗಿ ಹೇಳ್ತಾ ಇದ್ರಿ. ಈಗ ಇನ್ನೂ ಕೆಲವೊಂದು ರೈತರು ಹೇಳ್ತಾರೆ, ಸೆಣಬು ಹಚ್ಚಿದ್ರೆ ಜಮೀನು ಬಹಳ ಫಲವತ್ತಾಗ್ತದೆ, ಕಬ್ಬಿನ ಒಂದು 1/3 ಕೊಳೆಯನ್ನು ತೆಗೆದ ಮೇಲೆ ಸೆಣಬು ಹಚ್ಚಿ ಅದನ್ನ ಕಟರ್ ಹೊಡೆದು ಅಲ್ಲೇ ಬಿಟ್ಟು ಅದು ಮಲ್ಚಿಂಗ್ ಮಾಡೋದ್ರಿಂದ ಜಮೀನು ಫಲವತ್ತಾಗ್ತದೆ ಮತ್ತೆ ಕಬ್ಬು ಫಲವತ್ತಾಗಿ ಬರ್ತದೆ. ನೀವು ಹೇಳಿದಂಗೆ 30 ಟನ್ ಆಗುವಂತ ಜಮೀನು 60 ಟನ್ ಆಗ್ತದೆ ಅಂತ ಹೇಳ್ತಾರೆ, ಇದಕ್ಕೆ ನೀವೇನಂತೀರಿ, ನಿಮ್ಮ ಅನುಭವ ಏನು ಇದರಲ್ಲಿ? ಸೆಣಬಿಂದು ಸರ್ ಕೊಡ್ತದ, ಅದು ಫಲವತ್ತೆ ಕೊಡ್ತಿಲ್ಲ ಅನ್ನಂಗಲ್ಲ. ಸೆಣಬು ಕಬ್ಬು ತೆಗೆದು ಸೆಣಬು ಹಾಕುದು ಮತ್ತೆ ಕಬ್ಬು ಹಚ್ಚೋದು. ನಾ ಹೇಳಿದಂಗೆ ಮಾಡಲ್ರಿ ಅವ್ರಿಗೆ, 2 ಪೀಕ್ ಒಂದು ಪೀಕ್ ಶೇಂಗಾ, ಒಂದು ಪೀಕ್ ಉಳ್ಳಿಗಡ್ಡಿ, ಒಂದು ಪೀಕ್ ತೊಗರಿ, ಹಿಂಗೇನ್ರ ನಾವು 1.5 ವರ್ಷ 2 ವರ್ಷ ಚಿಲ್ಲರ್ ಪೀಕ್ ಮಾಡೋದ್ರಿಂದ ಮುಂದೆ ಕಬ್ಬು ಸರಳ ಹಚ್ಚಿ ಸರಳ ಸಾದಾ ಸೀದಾ ಎಕರೆಗೆ 1 ಪಾಕೆಟ್ ಏರಿಯಾ 1 ಪಾಕೆಟ್ ಡಿ ಎ ಪಿ ಸ್ವಲ್ಪ ಸ್ವಲ್ಪನ ಹಾಕಲಿ, ಅವು ಹೆಚ್ಚು ಹಾಕೋದು ಅವಶ್ಯ ಇಲ್ಲ. ಮತ್ತು ಭೂಮಿ ಎಕರೆಗೆ 50 ರಿಂದ 50 ಮ್ಯಾಗ ಬೆಳೆಯಲಿಲ್ಲ ಅಂದ್ರೆ ನಾ ಜವಾಬ್ದಾರಿ ಅದನ್ರಿ. ಈಗ ತಾವು ಇಷ್ಟೊಂದು ಆತ್ಮವಿಶ್ವಾಸದಿಂದ ಒಂದು ಖಂಡಿತವಾಗಿ ಹೇಳ್ತಾರಂದ್ರೆ ತಾವು ಎಲ್ಲನೂ ಈಗ ಅದನ್ನ ಪ್ರಾಯೋಗಿಕವಾಗಿ ಮಾಡಿ ನೋಡ್ಲಾರ್ದನೆ ಅನುಭವ ಆಗೋದಿಲ್ಲ ಇಷ್ಟೊಂದು ತಾವು ಹೇಳ್ತಾರಂದ್ರೆ. ಸಂದರ್ಶನದ ಕೊನೆಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡೋಣಂತೆ. ಈಗ ತಮ್ಮ ಹೊಲದಲ್ಲಿ ಸ್ವಲ್ಪ ಉಳ್ಳಾಗಡ್ಡಿ ಮತ್ತ ಇವು ತೆಂಗು ಇವನ್ನೆಲ್ಲ ಹಾಕಿರಿ, ಬಾಳೆ ಹಾಕಿರಿ, ಬಾಳೆಯನ್ನ ಹೆಂಗ್ ಬೆಳಿತೀರಿ? ಮತ್ತೆ ಬಾಳೆಗೆ ತಾವು ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರಿ? ಜವಾರಿ ಹಾಕೊಂಡಿರೋ ಅಥವಾ G9 ಹಾಕೊಂಡಿರೋ? ಮತ್ತ ಅದಕ್ಕೆ 1 ಎಕರೆ ಬಿಟ್ಟಿರಿ? ಏನೇನು ವ್ಯವಸ್ಥೆ ಮಾಡ್ತೀರಿ? ಅದೊಂದಷ್ಟು ಮಾಹಿತಿ ಮಾಡಿಕೊಡ್ತೀರಾ? ನಮ್ ಬಾಳ ಏನ್ ಬಾಳ ಇಲ್ಲ ಸರ್, ನಾವು 60 ಗಿಡ ಹಚ್ಚಿವಿ ಮಣಿಪುರ್ತಕ್ಕೆ ಜವಾರಿದು. ಮತ್ತೇನ್ ಹೆಚ್ಚು ನಾವು ಬಾಳಿ ನಾವು ಮಾಡಿಲ್ರಿ, ಬಾಳ ಬರ ಕಬ್ ಬೆಳಿತೀವ್ರಿ, ತೊಗರಿ. ಈಗ ನಾವು ಚಿಲ್ಲರ್ ಪೀಕ್ ಮಾಡ್ತೀವಿ ನೋಡು, ಸನಬ ಸೋಯಾಬಾಣ ಉಳ್ಳಿಗಡ್ಡಿ. ನಾವು 2 ಎಕರೆ ಉಳ್ಳಿಗಡ್ಡಿ ಹಾಕಿದ್ವಿ ಸರ್, ನಂದು 2 ಎಕರೆಕ 15 ಟನ್ ಆತ್ರಿ, ನಮ್ದು 280 ಪಾಕೆಟ್ ಆತ್ರಿ. ಅದ್ರಾಗ ಎಷ್ಟು ಕೆಡ್ಬೇಕ್ರಿ, 2 ತಿಂಗಳು ಎಕ್ ಸರ್ತ ಮಳಿ ಹೆಚ್ಚಿದ್ರು 3 ಪಾಕೆಟ್ ಕೆಟ್ಟತ್ರಿ ನಂದು. ನಂದು ಯಾಕೆ ಹಿಂಗೆ ಆತಂದ್ರೆ, ನಾ ಹೆಂಡಿ ಗೊಬ್ಬರ 8 ಟೇಲರ್ ಹೆಂಡಿ ಗೊಬ್ಬರ ಹಾಕಿದ್ನಿ, ನಾ ಏರಿಯಾ ಗೊಬ್ಬರ 1/2 ಪಾಕೆಟ್ ವಾಪರ್ಸಿದ್ನಿ, 1 ಪಾಕೆಟ್ ಡಿ ಎ ಪಿ ಹಾಕಿದ್ನಿ, ಇಟ್ಟು ಬಿಟ್ರೆ ಏನು ಹಾಕಿದ್ದಿಲ್ಲ. ನನಗೆ ಉಳ್ಳಿಗಡ್ಡಿ ಭಾಳ ರಚನ ಬಂದ ಜಗದ ಮ್ಯಾಗ, ಈ 3 ಲಕ್ಷಕ್ಕೂ ನಾನು ಜಗದ ಮ್ಯಾಗ ಉಳ್ಳಿಗಡ್ಡಿ ಗುತ್ತಿಗೆ ತಗೊಂಡ್ರು ಅವರು. ಮತ್ತೆ 5 ಎಕರೆದವ್ರು ಅಟ್ಟ ತಗೊಂಡ್ರೆ, ನಾ 2 ಎಕರೆದವನು ಅಟ್ಟ ರೇಟ್ ತಗೊಂಡ್ರಿ 3 ಲಕ್ಷ ರೂಪಾಯಿ. ನನಗೆ ಹೆಂಡಿ ಗೊಬ್ಬರದಿಂದ ಅನುಕೂಲ ಆಗತ್ತಂತ ಹೇಳಿ ನಾನು ದನ ಸಾಕಾಣಿಕೆ ಮಾಡೀನಿ. ಈಗ ಇಷ್ಟೆಲ್ಲ ಹೇಳಿದ್ರಿ ರಾಮಣ್ಣ ಮಲ್ಲಪ್ಪ ಕಾಳಪ್ಪಗಳವ್ರೆ, ಈಗ ಎಮ್ಮೆಗಳ ಮೂತ್ರ ಮತ್ತು ಆಕಳಗಳ ಮೂತ್ರ ಇವನ್ನೆಲ್ಲ ಒಂದ್ ಕಡೆ ಶೇಖರಣೆ ಮಾಡಿ ಅದು ಬೆಳೆಗೆ ಏನಾದರೂ ರೋಗ ಬಿದ್ದಾಗ ಸಿಂಪರಣೆ ಮಾಡಬೇಕು, ಅಂದ್ರೆ ರೋಗಗಳು ಹತೋಟಿಗೆ ಬರ್ತದ ಅನ್ನೋ ಒಂದು ಅನುಭವಿಕರ ಮಾತಿದೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು, ತಾವು ಹೆಂಗ್ ಮಾಡ್ತೀರಿ? ಸರ್ ನೀವು ಒಳ್ಳೆ ಮಾತು ಕೇಳಿದ್ರಿ, ಇದು ನೀವು ಕೇಳಿದ್ದು ಚಲೋ ರೀ, ನಾನು ಇದನ್ನ ನೆನಪಾಗಿದ್ದಿಲ್ಲ. ಆದ್ರೆ ಎಮ್ಮಿದು 5 ಎಕರೆ ಹೊಲಕ್ಕೆ ರೀ ನಾವು. ನೀರಿನ ಜೋಡಿ ಮಿಕ್ಸ್ ಆಗಿ ಹೋಗುವಂಗ 5 ಎಕರೆ ಹೊಲಕ್ಕೆ ಇಟ್ಟಿವು. 5 ಎಕರೆ ಮ್ಯಾಗ ಐತ್ರಿ ನಮ್ಮ ನೀರು. ಒಂದು ಸ್ವಲ್ಪ ಹೊಳಿ ಬತ್ತಂದ್ರೆ ಚಲೋ ಆಕತ್ರಿ ನೀರು ಇಲ್ಲಿ ಅನಗಾಡಿ ಹೊಳಿ. ಆ ಹೊಳಿಯಾಗ ನೀರು ಹೋತ ಸ್ವಲ್ಪ ಕಡಿಮೆ ಆಗ್ತಿಲ್ಲೋ, ನೀರು ಸಪ್ ಆಕತ್ತಿ. ಸಪ್ ಆ ಟೈಮ್ದಾಗ ನಾವು ಏನು ಮಾಡ್ತೀವ್ರಿ, 10 ಕಿಲೋ ಹೆಂಡಿ, 1 ಕಿಲೋ ಬೆಲ್ಲ, 1 ಕಿಲೋ ಒಳ್ಳೆಣ್ಣೆ ಹಾಕಿ 5 ದಿನ ಕಳಿಸಿ 1 ಎಕರೆಕ ನಾವು ನೀರಿನ ಮುಖಾಂತರ ಅದನ್ನ ಬಿಡ್ತೀವಿ. ಅದನ್ನ ಬಿಡುವುದರಿಂದ ಕಬ್ಬು ನಮಗೆ ಏನು ಹಾನಿ ಆಗುದಿಲ್ಲ. ಅಲ್ಲಿ ಹೊಳಿಗೇನು 10 ಎಕರೆ ಐತ್ರಿ, ಅಲ್ಲಿ 1 ನೀರು ಹಾಸ್ತೀವಿ, ಅದು ಇದಕ್ಕಿಂತ ಬಲ ಐತಿ ಕಬ್ಬ. ಇದು ಬೋರಿ ನೀರು ಹಾಸೋದ್ರಿಂದ ಬೋರಿ ನೀರಿಗೆ ಸ್ವಲ್ಪ ಹಿನ್ನಡೆ ಹಾಕತ್ರಿ. ಆದರೂ ನಾವು ಹೆಂಡಿ ಗೊಬ್ಬರ ಉಚ್ಚ ಕಲಿಸಿ ನಾವೇನು ಶೇಖರಣೆ ಮಾಡಿ ಒಳ್ಳೆಣ್ಣೆ 1 ಕಿಲೋ ಬೆಲ್ಲ 5 ದಿನ ಕಳಿಸಿ ಅದನ್ನ ಬಿಡ್ತೀವಿ. ಅದನ್ನ ಬಿಡುವುದರಿಂದ ಕಬ್ಬನ್ನು ನಮಗೇನು ಕುಂಟೋಜನೆ ಕಡಿಮೆ ಆಗಿಲ್ಲ, ಸ್ವಲ್ಪ ಫಲವತ್ತೆ ಐತ್ರಿ. ಈಗ ತಾವು ಇಷ್ಟೆಲ್ಲ ಒಂದು ಹೇಳಬೇಕಂತಂದ್ರೆ ಇಷ್ಟೊಂದು ಒಂದು ಅನುಭವ ಮಾಡಿದಾಗೂ ಬರ್ತದೆ, ಅದರ ಜೊತೆಗೆ ನೀವು ಎಲ್ಲಾದರೂ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಥವಾ ಈ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ತರಬೇತಿಗಳನ್ನು ಎಲ್ಲಾದರೂ ತಗೊಂಡಿದ್ದೀರಾ ತಾವು? ತರಬೇತಿ ಹಂಗ ನೋಡ್ತೀವ್ರಿ, ಇಂಥಲ್ಲಿ ಇಂಥವ್ರು ಒಬ್ಬರು ರೈತರು ಚಲೋ ಮಾಡ್ಯಾರಂದ್ರೆ ನಾವು ಅಲ್ಲಿಗೆ ಹೋಗಿ ಬರ್ತೀವಿ. ಮಹಾರಾಷ್ಟ್ರ ಪುನಾಕ್ ವರ್ಷ ಕೃಷಿ ಮೇಳಕ್ಕೆ ಹೋಗ್ತೀವ್ರಿ, ಡಿಸೆಂಬರ್ದಾಗ ಕೃಷಿ ಮೇಳ ಇರ್ತೈತಿ. ಅಲ್ಲಿ ಹೋದಾಗ ಅಲ್ಲೆಲ್ಲ ಮಾಹಿತಿ ಕೇಳ್ತೀವ್ರಿ. ಮಾಹಿತಿ ಕೇಳ ನಾವು ಎಲ್ಲೆಲ್ಲಿ ತೋಟ ಇರ್ತಾವ ಅಲ್ಲಿ ಬರುವಾಗ ನಾವು ಹಂಗ ರೌಂಡ್ ಹೊಡೆದ ನಾವು ಅಲ್ಲೆಲ್ಲ ನೋಡ್ತೀವ್ರಿ. 70 ಕಿಲೋಮೀಟರ್ ಮಾಡಿದವ್ರು ಪೈಪ್ಲೈನ್ ನೋಡಿವ್ರಿ, 40 ಕಿಲೋಮೀಟರ್ ಹೊಳಿಂದ ಪೈಪ್ಲೈನ್ ಮಾಡಿದವ್ರು ನೋಡಿವು. ನಾವು ಇಲ್ಲೇ 2,000-3,000 ಪೈಪ್ಲೈನ್ ಮಾಡಕ್ಕೆ ಅಂಜಾಡ್ತೀವಿ. ಅವರು 70 ಕಿಲೋಮೀಟರ್ ಮಾಡಿದ ಪೈಪ್ಲೈನ್ ನೋಡಿ ಬಂದೀವ್ರಿ, 40 ಕಿಲೋಮೀಟರ್ ಪೈಪ್ಲೈನ್ ಮಾಡಿದ ನೀರಾವರಿ ಮಾಡಿದ್ ನೋಡಿ ಬಂದೀವ್ರಿ. ಅವರು ರೈತರು ಏನ್ ಮಾಡ್ತಾರ, ಕಬ್ಬು ನಾವು ಲಾಸ್ ಆಗಿ ಇವತ್ತು ಬ್ಯಾಂಕಿಗೆ ಸಾಲ ಕಟ್ಟಂಗಲ್ಲ, ಬ್ಯಾಂಕ್ನಾಗ ಸಾಲ ತಗೊಂಡು. ನಂದೊಂದು ಏನು ವಿಚಾರ ರೀ, ರೈತರಿಂದ ರೀ ಕಬ್ಬ ಬ್ಯಾಂಕಿಗೆ ಕಳಿಸ್ಬಿಡುದು ವರ್ಷ. ಈಗ 10 ಟನ್ ನಮ್ದು 40 ಟನ್ ಆತಲ್ರಿ, 5 ಟನ್ ಪ್ರತಿ ವರ್ಷಕ್ಕೆ ನಾವು ಬ್ಯಾಂಕಿಗೆ ಕಳಿಸ್ಬಿಡುದು. ಅದು ಹೆಸರಾಗಲಿ ಕಡಿಮೆ ಆಗಲಿ ಒಂದು ಲೆಕ್ಕ ಹಿಡಿದು ಅವ್ರಿಗೆ ಕಂತು ಕಟ್ಟಿದಂಗೆ ಆಯ್ತು, ಬಡ್ಡಿ ಕಟ್ಟಿದಂಗೆ ಆಯ್ತು. ಈ ಯಾವಾರ ಯಾರು ರೈತರು ಆದರೂ ಬ್ಯಾಂಕಿನವರು ಇದನ್ನ ಮಾಡಬೇಕು, ನಾವು ರೈತರು ಅದನ್ನ ಮಾಡಬೇಕು. ಅವ್ರು ನಮ್ಮ ಕಬ್ಬು ಬತ್ತಿಲ್ರಿ, 1 ಎಕರೆಗೆ 5 ಟನ್, 10 ಎಕರೆ ಹೆಚ್ಚಿವಿ ಅಂದ್ರೆ ಅದು 5 ಟನ್ ಅಂದ್ರೆ 50 ಟನ್ ಆಕತ್ತಿ, 50 ಟನ್ ಬ್ಯಾಂಕಿಗೆ ಕಳಿಸ್ಬಿಡುದು. ಆ ಬ್ಯಾಂಕ್ನಾಗ ಗಂಟುನು ಬರ್ತೈತ್ರಿ, ಬಡ್ಡಿನೂ ಕಟ್ಟಾಕತ್ತಿ. ಹಿಂಗೆ ಹೋಗೋದ್ರಿಂದ ಬ್ಯಾಂಕಿಗೆ ನಾವು ಕರೆಯಾಗಿ ಉಳಿತೀವಿ, ಮತ್ತು ರೈತರಿಗೆ ಅನುಕೂಲ ಆಕತ್ತಿ. ಇಲ್ಲಿ ನಾವು ಸರ್ಕಾರಿ ಗೊಬ್ಬರ ಹೋಗೋದು 10 ಎಕರೆ ಏನಾಗಲ್ಲ, ನಾವು ದೊಡ್ಡ ಸಾವುಕಾರಕತ್ತಿ ಬಿಳಿಯಾಗ ರಾಜಕೀಯ ಮಾಡ್ಕೊತಾ ಅಡ್ಡಾಡೋದು ರೀ, ನಾವೇನು ದೊಡ್ಡ ಲೀಡರ್ ಇದ್ಗತ್ತೆ. ಹಿಂಗಾಗಿ ನಾವು ಲಾಸ್ಟ್ನಾಗ ಬರಾಕತ್ತೀವಿ. ಸರಿಯಾಗಿ 8 ತಾಸು ದುಡಿದ್ರು ರೈತರಿಗೆ ಕೋಟ್ಯಾಧಿ ಸಕ್ಕರಿ, ಕೋಟಿ ಉದ್ಯೋಗಕ್ಕಿಂತ ಮೇಟ್ ಇದ್ದ ಲೇಸ್ ಐತಿ. ಆದ್ರೆ ಸಾಲಿ ಒಳಗೂ ಒಣ್ಣೆತ್ತಿ ಹಿಡ್ಕೊಂಡು ಪೂರ ಸಾಲಿ ಬಿಕಾಮ್ ಆಗೋವರೆಗೆ ರೈತರದೊಂದು ಪಾಠ ಕಲಿಸ್ಬೇಕಂತ ಹೇಳಿ ನನ್ನೊಂದು ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದನ್ನು ನೆನಪಿಸ್ಕೊಂಡು ಸ್ವಲ್ಪ ಈಗ ಹಸು ಆತಂದ್ರೆ ಜರ ತಿನ್ನಕ್ಕೆ ಬರೋಂಗಿಲ್ಲ, ರೊಕ್ಕ ತಿನ್ನಕ್ಕೆ ಬರೋಂಗಿಲ್ಲರಿ. ಆದರೆ ಸ್ವಲ್ಪ ಅಣ್ಣನ ತಿನ್ಬೇಕು ನಾವು. ಅಣ್ಣ ಹಸು ಆದಾಗ ಒಂದಿನ ಕೊಡಲಿಲ್ಲ ಅಂದ್ರೆ ಎಷ್ಟು ಅದ್ರದ್ದು ಮಹತ್ವ ಆಯ್ತು ಅನ್ನೋದು ಗೊತ್ತಾಕತ್ತಿ. ಅಣ್ಣ ಎಷ್ಟು ಕೆಡಿಸ್ತೀವಿ, ಎಷ್ಟು ಹಾಳು ಮಾಡ್ತೀವಿ ಅನ್ನೋದು ಅದನ್ನು ಸ್ವಲ್ಪ ಪ್ರಜ್ಞೆ ಇಟ್ಕೋಬೇಕಂತೇಳಿ ಎಲ್ಲ ಸರ್ಗಳು ಇಡೀ ಎಲ್ಲ ಸಾಲಿಗಳಲ್ಲಿ ಅದನ್ನು ಸ್ವಲ್ಪ ರೈತರ ಬಗ್ಗೆ ಸ್ವಲ್ಪ ಮನವರಿಕೆ ಮಾಡಿ ಕೊಡಬೇಕಂತೇಳಿ ಇದೊಂದು ಒಳ್ಳೆತೆ ಪಾಠ, ಒಂದು ಪಾಠ ಮಾಡ್ಬೇಕು ಅನ್ನುವಂಥ ನಮ್ಮ ರೈತರ ಗುರಿ ರೀ. ನಾ APMC ಅಧ್ಯಕ್ಷ ಆಗಿ ನಾ ಇದೊಂದು ಸಲಹೆನೂ ಹೇಳ್ತೀನಿ ಸರ್. ಈಗ ನಿಮ್ಮದೊಂದು ಬೇಡಿಕೆ ಏನಪ್ಪ ಅಂತಂದ್ರೆ, ತಾವು ಹೇಳೋ ಪ್ರಕಾರ ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಇದೊಂದು ಕೃಷಿ ಅನ್ನೋ ಒಂದು ವಿಷಯವನ್ನು ಇಡಬೇಕು, ಅದರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ನೋಡೋಣ ರಾಮಣ್ಣ ಮಲ್ಲಪ್ಪ ಕಳಪಗಳವರೇ, ತಮ್ಮ ಮನವಿಯನ್ನ ಎಷ್ಟು ಜನರಿಂದ ಇದು ಆಗಿ ಜಾರಿಗೆ ಬರುತ್ತೆ ಅನ್ನೋದು ವಿಚಾರ ಮಾಡುವಂಥದ್ದು. ಆಮೇಲೆ ತಾವು ಆಗಲೇ ಹೇಳಿದ್ರೆ ಇನ್ನೊಂದು, ನಾನು ಬೀಳಗಿ APMC ಅಧ್ಯಕ್ಷನಾಗಿದ್ದೇನೆ ಅಂತ. ತಾವು ಅಧ್ಯಕ್ಷರಾದ ಮೇಲೆ ಮತ್ತೆ ಅಧ್ಯಕ್ಷರಾದ ಒಂದಿಷ್ಟು ಮಾಹಿತಿ ಕೊಡೋಕ್ಕಿಂತ ಮುಂಚೆ ತಮ್ಮ ಕುಟುಂಬದ ಒಂದಿಷ್ಟು ಪರಿಚಯ ಮಾಡಿಕೊಡ್ಬೇಕು. ತಾವು ಮೂಲತಃ ಯಾವ ಊರವರು, ತಾವು ಎಷ್ಟು ಜನ ಅಣ್ಣ ತಮ್ಮಂದಿರು, ಮತ್ತೆ ತಮಗೆ ಎಷ್ಟು ಜನ ಮಕ್ಕಳು, ಸ್ವಲ್ಪ ಅವ್ರದ್ದೆಲ್ಲಾದ್ರೂ ಮಾಹಿತಿ ಕೊಡ್ತೀರಿ. ಮತ್ತೆ ಈಗ ಅವ್ರು ಏನೇನು ಓದ್ತಾ ಇದ್ದಾರೆ? ನಮ್ಮ ತಂದಿಗೆ ನಾವು 4 ಮಂದಿ ಗಂಡು ಮಕ್ಕಳು ರೀ. ನಮ್ಮ ಅಪ್ಪವರು ಖುದ್ದು ಆಸ್ತಿ 10 ಎಕರೆ ರೀ. ನಮ್ಮ ಅಪ್ಪಾರು ಒಕ್ಕಲ್ತನ ಮಾಡೋದ್ರಿಂದ ಭಾಳ ಸೆಣರಿದ್ರಿ ಅವರು. ಜೋಳ ಬಿತ್ತದು, ಹತ್ತಿ ಹಾಕಿ ಹತ್ತಿ ಜೋಳ ಮಾರಿಮಾರೆ ಹೊಲ ಹಿಡಿದ್ರು. ಮುಂದೆ ನಾವು ಕಬ್ಬು ಹೊತ್ತಾಕತ್ರ ನಾವು 40 ಎಕರೆ ನಮ್ಮ ಅಪ್ಪಾರು ಗಳಿಸಿದ್ರು, 40 ಎಕರೆ ನಾವು ಗಳಿಸಿದೀವಿ ರೀ. ಗಳಿಸಿ ಮನುಷ್ಯಾಗ 20-20 ಎಕರೆ ಜಮೀನು ಬಂದು ನಾವು 20 ಎಕರೆ ನಾವು ಉಳಿಸ್ಕೊಂಡು ಬಂದೀವಿ ರೀ. ನಾವು ಈಗ ಗಳಿಸೋದು ಆಗೋಲ್ಲ, ಗಳಿಸೋದಾಗಲಿ ಕೊಟ್ಟದ್ದು ಉಳಿಸಿದ್ರೆ ನಾವು ಗಳಿಸ್ದಂಗೆ ಅಂತೇಳಿ ಇದೊಂದು ನಮ್ಮ ಗುರಿ ಇಟ್ಕೊಂಡಿವ್ರಿ. ಆದ್ರೆ ನಮ್ಮ ತಂದೆ ತಾಯಿ ಶ್ರಮ ಪಟ್ಟು ನಮ್ಮನ್ನ ಅವರು ಗಳಿಸಿ ನಮ್ಮ ಕೈಯಾಗ ಕೊಟ್ಟಾರ, ಅವ್ರದ್ದು ನಾವು ನೆನಪಿಸ್ಕೊಂಡು ನಾವು ಊಟ ಮಾಡ್ತೀವ್ರಿ. ಆದ್ರೆ ನಮ್ಮ ತಂದೆ ತಾಯಿ ಪುಣ್ಯ ನಮ್ಮ ದ್ವಾರದ ಐತ್ರಿ ಸರ್. ನಮ್ಗೆ ತಮಗೆ ಎಷ್ಟು ಜನ ಮಕ್ಕಳು? ನನಗೆ 4 ಮಂದಿ ಮಕ್ಕಳು ರೀ, ಇಬ್ರು ಹೆಣ್ಮಕ್ಳು ಇಬ್ರು ಗಂಡು ಮಕ್ಕಳು. ಒಬ್ಬಾಕಿ ಪಿ ಯು ಸಿ ಸೆಕೆಂಡ್ ಇಯರ್ ಓದ್ತಾಳೆ ರೀ, ಒಬ್ಬ 10th ಓದ್ತಾನೆ ರೀ, ಇನ್ನೊಂದು 2, 7, 2, 4 ಅದಾರೆ ರೀ. ಮತ್ತೆ ಈಗ ಇಷ್ಟೆಲ್ಲ ಹೇಳಿದ್ರಿ ತಾವು, ಈಗ ಈ ಮಕ್ಕಳು ನಿಮಗೆ ಕೃಷಿಯಲ್ಲಿ ಏನಾದರೂ ಸಹಾಯ ಮಾಡ್ತಾರೋ ಹೇಗೋ? ಕೃಷಿಯಲ್ಲಿ ಮಾಡ್ತಾರೆ ಅವರು. ನಮ್ಮ ಹುಡುಗಿನೂ ಶಾಲೆಯಿಂದ ಬಂದು ಸುಟ್ಟಿಗೆ ಬಂದಂದ್ರೆ ಎಮ್ಮೆ ಹಿಂಡ ಕಲಿಸ್ತೀವಿ ರೀ, ಎಮ್ಮೆ ಹಿಂಡ್ತಾಳೆ. ನಮ್ಮ ಹುಡುಗ ಗಂಡು ಹುಡುಗ ಅವ್ನು 17 ಅದಾನಂದ್ರು ಅವನು 20 liter, 10 liter ಹಾಲು ಹಿಂಡ್ತಾನೆ. ಮತ್ತು ನಮ್ಮ ಹೆಣ್ಮಕ್ಳು ನಮಗೆ ನಮ್ಮ ಮನೆಯವರು ಭಾಳ ಕೆಲಸ ಮಾಡ್ತಾರೆ. ನಾವು ನಮಗೇನು ಮನೆ ಕಡೆ ಏನು ತೊಂದರೆ ಇಲ್ಲರಿ, ನಾವು ಏನು ಹೋತು ಬತ್ತು ನೋಡ್ತೀವಿ. ಮುಂಜಾನೆ ತೋಟದಾಗಿದ್ದು ಮುಂಜಾನೆ 6 ಒಂದು 10 ಮಟ್ಟ ನಾವು ಏನು ತಿರುಗಾಡಿ ಏನು ಮಾಡೋದು ಮಾಡಿ ಮತ್ತೆ APMC ಕೆಲಸಕ್ಕೆ ಬಂದ್ರೆ ನಾವು ಅಲ್ಲಿ ರಾಜಕೀಯ ಒಳಗೂ ಹೋಗ್ತೀವಿ. ನಮ್ಮ APMC ಬೆಳಿಗ್ಗೆ ನನಗೆ ಅಧ್ಯಕ್ಷ ಮಾಡ್ಯಾರ ರೀ. ಈಗ ತಾವು ಹೇಳಿದ್ರಿ ಇಷ್ಟೆಲ್ಲ ನನಗೆ ಅಧ್ಯಕ್ಷ ಮಾಡ್ಯಾರ ಅಂತ ಹೇಳಿದ್ರಿ. ಈಗ ತಾವು ಈ ಬೆಳಗಿ APMC ಅಧ್ಯಕ್ಷರಾದ ಮೇಲೆ ಇಲ್ಲಿ ಏನಾದರೂ ಸುಧಾರಣೆಗಳನ್ನು ಮಾಡಿರ ಅಥವಾ ಏನೇನು ಒಂದು ರೈತರಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಮಾಡಿರ್ತಾವು? ನಾವು ನೋಡಿ ಸರ್, ಅದು ಮೊದಲು ಏನು ಇದ್ದಿದ್ದಿಲ್ಲ ರೀ, ಅದು ಹಂಗ ಇತ್ತುಕುಲ್ಲ. APMC ಬಂದ ಬಳಕ ನಾವು ಒಂದು 2-3 crore ರೋಡ್ ಮಾಡಿಸಿವ್ರಿ, 2-3 crore ರೋಡ್ ಡಾಂಬರ್ಕರ್ನ ಮಾಡಿಸಿವ್ರಿ ಒಳಗೆ. ಮತ್ತು ನಮಗೆ ರೈತರಿಗೆ ನಾವು ಇನ್ನು ಬೆಲ್ಲದ ಗಾಣ ಹಾಕಿದಾಗ, ಇಲ್ಲೊಂದು ಕಬ್ಬಿನ ಗಾಣ ಬೆಲ್ಲ ಗಾಣ ಹಾಕಿದಾಗ, ಕಬ್ಬು ರೈತರದ್ದು ನಾವು ತೊಗೊಂಡು ಕಾಟ ಮಾಡ್ಕೊಂಡ್ಬಂದು ಬೆಲ್ಲ ಇಲ್ಲಿ ಮಾಡ್ಬೇಕಂದ್ರೆ, ಈಗ ನಾವು APMC ಅಧ್ಯಕ್ಷ ಆದ ಬಳಕ ನಾ ಗಾಣಕ್ಕೆ ನನ್ನ ಕಾಟ ಬೇಕು, ಮತ್ತು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಸಲುವಾಗಿ ಎವ್ರೇಜ್ ಕಾಟ ನಾವು ಒಬ್ಬರು ರೈತರಿಗೆ ಒಬ್ಬ ಏನೈತಿ ಅದನ್ನು ಮುಂಜೋರು ಮಾಡಿ ನಾವು ಅವಾಗ ಕಾಟ ಕುದ ವ್ಯವಸ್ಥೆ ಮಾಡಿವ್ ರೀ. ಕಾಟ ಈ ಒಂದು ತಿಂಗಳದಾಗ ರೆಡಿ ಆಗತ್ರಿ ಅದು ಕಾಟ. ಮತ್ತೆ ಈಗ ಅಲ್ಲಿ ಕೆಲವೊಂದು ಈಗ APMC ಟ್ರಕ್ಗಳು ಬರ್ತಾವ, ಸಾಮಾನು ಉಳ್ಳಾಗಡ್ಡಿ ತುಂಬಿಕೊಂಡ್ ಬರ್ತದ ಅಥವಾ ತೊಗರಿ ತುಂಬಿಕೊಂಡು ಬರ್ತಾವ. ಬಂದಾಗ ಕೆಲವೊಂದು ಈಗ ಟ್ರಕ್ಗಳು ಹೋಗ್ಲಿಕ್ಕೆ ಯಾವ ಗೋಡೌನ್ ಹೇಳಿರ್ತಾರ, ಆ ಗೋಡೌನ್ದಾಗ ಮಾಲ್ ಇಳಿಸಕ್ ಹೋದಾಗ ಹೋಗ್ಲಿಕ್ಕೆ ರಸ್ತೆ ಇರುವುದಿಲ್ಲ. ಅಂತ ಸಮಯದಾಗ ಈಗ ನೀವು ಅಧ್ಯಕ್ಷರಾದ್ಮೇಲೆ ಏನು ರಸ್ತೆ ಬಗ್ಗೆ ಏನು ಮಾಡಿರಿ, ಅಲ್ಲಿ ನೀವು ಸುಧಾರಣೆ ಮಾಡಿದ್ರೆ ಹೆಂಗೋ? ರಸ್ತೆ ಬಗ್ಗೆ ಸುಧಾರಣೆ ಐತ್ರಿ, ಎಲ್ಲ ಬರಬರಿ ಐತ್ರಿ. ನಮ್ಮ APMC ಇಲ್ಲ ಅನ್ನಂಗಿಲ್ಲ. ನಮಗೆ APMC ನಮ್ಮ ಮಹಾಮಂಡಳ ಬೆಂಗಳೂರಿಗೆ ಒಂದು ಅರ್ಜಿನೂ ಕೊಟ್ಟಿವಿ ರೀ. ಪ್ರತಿಯೊಬ್ಬ ರೈತರಿಗೆ 50,000 ಒಂದು ಗೋಡಾವನ್ನ ಕಟ್ಕೊಳಕ, ಅವ್ರ ಮನೆ ಮುಂದೆ ತೋಟದಾಗ ಕಟ್ಟಿ ಅವ್ರ ಮಾಲ್ ಬೆಳೆದಂತ ಮಾಲ್ ಅಲ್ಲಿ ಒಳಗೆ ಶೇಖರಣೆ ಮಾಡಿ ಇಡುವಾಗ ಬೇಡಿಕೆ ಬೇಡಿವ್ರಿ, ಅದನ್ನ ಮುಂಜೋರು ಆಗಿಲ್ಲ. ಅದು ಆತಂದ್ರೆ ಎಲ್ಲ ರೈತರಿಗೆ ಅನುಕೂಲ ಆಕತಿ. ಈಗ ಮಾತ್ರ ರೈತರಿಗೆ ಅನುಕೂಲ ಇಲ್ಲ, ಇದು ಬರೀ APMC ಒಂದೇ ಐತ್ರಿ. ನಮಗೆ ರೈತರಿಗೆ ಏನು ಮುಂದೆ ಇಂಥವ್ ಏನು ಮಾಡಿಕೊಡಕ ಸಾಧ್ಯತೆ ಆಗೋಲ್ಲ. ಅದನ್ನ ಬೇಡಿಕೆ ಇಟ್ಟಿವ್ರಿ, ಅವರು ಮುಂಜೋರು ಆತಂದ್ರೆ ಪ್ರತಿಯೊಬ್ಬ ರೈತರಿಗೆ ಗೋಡಾವನ್ನ ಕಟ್ಕೋಬೇಕು, ಅವ್ರಿಗೆ ಶೇಖರಣೆ ಶೇಂಗಾ ಜೋಳ ಕಾಳ ಏನು ಬೆಳೆದಿದ್ದು ಸಂಗ್ರಹಣೆ ಮಾಡಿ ಇಟ್ಕೊಳಕ ಅಂತೇಳಿ ಅದೊಂದು ಬೇಡಿಕೆ ಇಟ್ಟಿವ್ರಿ. ಅದು ಬರುವಲ್ಲ, ಅದು ಬರೋದಕ್ಕಾಗಿ ಹಾದಿ ಕಾಯಕತ್ತೀವ್ರಿ. ಇನ್ನೂ ಒಮ್ಮೆ ನಾವು ಬೆಂಗಳೂರಿಗೆ ಹೋಗೋ ವಿಚಾರ ಮಾಡಿವ್ರಿ. ನಾವು ಒಟ್ಟರು ಕಮಿಟಿ ಅವರು ಕೂಡಿ ನಮ್ಮ ಕಮಿಟಿನೂ ಸಹಕಾರ ಐತ್ರಿ, ಎಲ್ಲ ನಾವು ಗುದ್ದಾಡ್ತು. ಆ ಕಮಿಟಿ ನಮ್ದು APMC ಭಾಳ ಏವನ್ನು ಮಾಡಿವ್ರಿ ನಾವು ಸರ್. ಮತ್ತೀಗ APMC ಒಳಗೆ ಶೀತಲ ಗೃಹಗಳು ಅಂತ ಇರ್ತವೆ, ಶೀತಲ ಕೋಣೆಗಳಿರ್ತವೆ ಅಂದ್ರೆ ಕೋಲ್ಡ್ ಸ್ಟೋರೇಜ್ ಅಂತೇವಿ ಮಣುಕಾದ ಇಡ್ಲು ಸಲುವಾಗಿ, ಇಲ್ಲಿ ಅದಾವೋ ಹೆಂಗೋ ಅಥವಾ ಏನು ನೀವೇನಾದರೂ ಮಾಡಿಸ್ಬೇಕು ಅಂತ ಏನು ಯೋಜನೆ ಮಾಡ್ಕೊಂಡಿದ್ದೀರಿ? ಅವು ಸರ್ ನಮ್ಮಲ್ಲಿ ಏನಾದ್ರೂ ನಾವು ವಿಚಾರ ಮಾಡಿಲ್ಲ ಸರ್. ಅದು ಈಗಾಗಲೇ ಬೇಕಂದ್ರೆ ಬಾಗಲಕೋಟಿಗೆ ಐತ್ರಿ ಸರ್. ಅದು ಒಂದು ಚೀಲಕ್ಕೆ 2-5 rupees ತಗೋತಾರೆ ಒಂದು ತಿಂಗಳಿಗೆ. ಅದನ್ನ ಅಲ್ಲಿ ಇಟ್ಟರೆ ಏನಾಗತ್ತಿ, ಈಗ 100 chilies ನಾವು ಗೋಧಿ ಬೆಳೆದೀವಿ ಅಂದ್ರೆ ಅಲ್ಲಿ ಗೋಧಿ ಇಟ್ಟಿವಿ ಅಂದ್ರೆ ಗೋಧಿ ನುಸಿ ಆಗಂಗಿಲ್ಲರಿ. ಮತ್ತು ನಮಗೆ 3,000 rupees 2,500 rupees ಕ್ವಿಂಟಲ್ ಗೋಧಿ ಮಾರ್ತಿತ್ತಂದ್ರೆ ನಮಗೆ 2,000 rupees ಕ್ವಿಂಟಲ್ ನಮಗೆ ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ ಅಲ್ಲಿ ಇರೋದ್ರಿಂದ. ನಾವೇನು ಮಾಡ್ತೀವ್ರಿ, ಅದೇನು ಗೊತ್ತಿಲ್ಲ. ರೈತರು ಏನು ಮಾಡ್ತಾರೆ, ಇಲ್ಲೇ ಅಡಚಣಿಗೆ ಇಲ್ಲೇ ಅಗಡಿ ತಿಗಡಿ ಮಾರ್ತಾರೆ, ಹೊಲದ ಮ್ಯಾಗ ಮಾರ್ತಾರೆ, ಅಡಚಣಿ ಹೊಂದಿರ್ತತಿ. ಅದಕ್ಕೆ ಎಲ್ಲಾ ರೈತರು ಒಂದು ತಿಳುವಳಿಕೆಯಿಂದ ಮಾಡಿದ್ರೆ ಸ್ಟೋರೇಜ್ ಆ ಸ್ಟೋರೇಜ್ ಏನಕ್ಕೆ ಬಾಗಲಕೋಟಿಗೆ ಸಾಕಷ್ಟು ದೊಡ್ಡ ಪ್ರಮಾಣದಾಗ ಐತ್ರಿ. ಅಲ್ಲಿ ಯಾರು ರೈತರು ಇಡವಲ್ರ, ನಾವು ಸ್ವಂತ ಇಲ್ಲಿ ನಮ್ಮ ಬಿಳಗಿ ರಾಮನಗೌಡರು ಬಸರೆಡ್ಡಿ ಅಂತೇಳಿ ಅವರು ನಾವು ಅಲ್ಲೊಂದು 100 chilies ಗೋಧಿ, ಅವರೊಂದು 100 ನಾವೊಂದು 100 chilies ನಾವು ಹಚ್ತೀವಿ ರೀ. ಅದಕ್ಕೆ ನಮಗೆ ಲೋನು ಕೊಟ್ಟರು ಅವರು ಬ್ಯಾಂಕ್ನವ್ರು. ನಾವು ಮಾರೋ ಹಾಗೆ ಏನೈತಿ, ಅವ್ರ ಪರ್ಮಿಷನ್ ತೊಗೊಂಡು ಮಾರಿ ಅವ್ರಿಗೆ ಲೋನ್ ಕಟ್ಟಿಬಿಡುದ್ರಿ. ಅವ್ರದ್ದೆಷ್ಟು ಲೋನ್ ಅದ ಅಷ್ಟು ಕೊಟ್ಟು ನಿಮ್ಮ ನಾವು ರೊಕ್ಕ ತಗೊಳಿದ್ರಿ. ಭಾಳ ಅನುಕೂಲ ಐತಿ ರೈತರಿಗೆ. ರೈತರಿಗೆ ಅಷ್ಟು ಅನುಭವ ಇಲ್ಲ, ಆದ್ರೆ ಅದನ್ನ ಅನುಭವ ಮಾಡ್ಕೋಬೇಕು. ನಿಮ್ಮ ರೆಡ್ವೆ ಮುಖಾಂತರ ಇಂಥವೆಲ್ಲ ಮನೆಗೆ ಬಂದ್ರೆ ರೆಡ್ವೆ ಇಡಬೇಕು ಅಂತೇಳಿ ನಮ್ಮದೊಂದು ಗುರಿ. ಅದೊಂದು ಮಾಡಿದ್ರೆ ದೇಶಕ್ಕೆ ಒಳ್ಳೇದು. ರೈತನ ಮಿತ್ರ ರೆಡ್ವೆ ದನ ನಮಗ ಹೊಲ ಬೆಳಿಬೇಕಂದ್ರ ಇವನ್ನೆಲ್ಲ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ರೈತರು ಇದನ್ನ ಅಚ್ಚುಕಟ್ಟಾಗಿ ಇದನ್ನ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಮ್ದು ಐತ್ರಿ. ಈಗ ತಾವು ಇಷ್ಟೆಲ್ಲ ಮಾಹಿತಿ ಹೇಳಿದ್ರಿ ರಾಮಣ್ಣ ಮಲ್ಲಪ್ಪ ಕಾಳಪ್ಪಗಳವ್ರೆ, ಈಗ ಒಂದ್ ವೇಳೆ ಯಾವ್ದಾದ್ರು ಯುವ ರೈತರು ಏನಾದರೂ ತಮ್ಮ ಒಂದು ಸಂದರ್ಶನವನ್ನು ಕೇಳಿ ಪ್ರೇರೇಪಿತರಾಗಿ ನಾನು ಕೃಷಿಯನ್ನು ಮಾಡಬೇಕು, ನಾನು ನಿಮ್ಮ ಜೊತೆ ಕೈಗೂಡಿಸಬೇಕು, ಕೈಗೂಡಿಸಿ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಡು ತಾವು ಹೇಳಿದ್ರೆ ಆಗಳೆ ದೇವರು ಕೊಟ್ಟಂತ ಒಂದು ಜಮೀನನ್ನ ಅಥವಾ ಈ ಬಸವಣ್ಣನನ್ನ ನಾವು ಚೆನ್ನಾಗಿ ಅವುಗಳ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಅದರಲಿಂದನೇ ಬಿತ್ತನೆ ಮಾಡ್ಲಿಕ್ಕೆ ನಾವೆಲ್ಲ ಬಳಕೆ ಮಾಡ್ಕೋಬೇಕು ಅಂತ ಏನಾದರೂ ಇಷ್ಟಪಟ್ರೆ ತಮ್ಮ ಮೊಬೈಲ್ ನಂಬರ್ ಒಂದು ಹೇಳಬೇಕು, ಮತ್ತೆ ನಿಮ್ಗೆ ಯಾವ ಸಮಯದಿಂದ ಯಾವ ಸಮಯದೊಳಗೆ ಬಂದ್ರೆ ತಾವು ಸಿಗ್ತೀರಿ ಅನ್ನೋದು ಅದೊಂದು ಹೇಳ್ಬೇಕು ನಮಗೆ. ನಾವು ಮುಂಜಾನೆ ನೋಡ್ರಿ ನಸುಗಿನಾಗ 5 ಗಂಟೆಗೆ 3 ಗಂಟೆಗೆ ಕೇಳ್ತೀರಿ ಸರ್, 3 ಗಂಟೆಗೆ ಎದ್ದು ನಮ್ಮ ದನಗಳ ವ್ಯವಸ್ಥೆ ಮಾಡೋದು ಆತು ಅದಾತು. ನಾವು 3 ಗಂಟೆಗೆ ಎದ್ದೀವಿ ಅಂದ್ರೆ 9 ಮಟ ಒಂದಿನ ಸಿಗ್ತೀನಿ ರೀ. 9 ನಂತರ ನಾ ಇಷ್ಟು ಕಡೆ ಹೊಲಕ್ಕೆ ಹೋಗ್ತೀವ್ರಿ, ಮತ್ತೆ APMC ಹೋಗ್ತೀವಿ, ಎಲ್ಲೆಲ್ಲರೂ ಹೋಗ್ತೀವ್ರಿ, ಮತ್ತೆ ಸಂಜೆ 6-7 ಗಂಟೆಗೆ ಸಿಗ್ತೀನಿ ರೀ. ನಮ್ಗೆ ಯಾರ ಭೇಟಿಗೆ ಬಂದ್ರು 9 ಬಂದ್ರೆ ನಾ ಸಿಗ್ತೀನಿ ಸರ್. ನಿಮ್ದು ಮೊಬೈಲ್ ನಂಬರ್ ಒಂದು ಹೇಳ್ಬಿಡಿ ಹಾಗಿತ್ತಂದ್ರೆ. 9448-17136 ರೀ. ಈಗ ಯಾರಾದರೂ ರೈತರು ತಾವು ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದೀರಿ, ಮೊಬೈಲ್ ಸಂಖ್ಯೆಗೆ ಫೋನ್ ಮಾಡಿದರೆ ಅಥವಾ ಕರೆ ಮಾಡಿದರೆ ತಾವು ಮಾಹಿತಿಯನ್ನು ಕೊಡ್ತೀರಿ ಅನ್ನೋ ಒಂದು ಆಶಯದಿಂದ ನಮ್ಮ ಈಗ ನಾವು ನಿಮ್ಮ ಹೊಲದಲ್ಲಿ ಬಂದು ಸಂದರ್ಶನ ಮಾಡಿದ್ದಕ್ಕೆ ತಾವು ಇಷ್ಟೊಂದು ಎಲ್ಲ ವಿವರವಾದ ಮಾಹಿತಿಯನ್ನು ನೀಡಿದ್ರಿ. ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ವಿಜಯಪುರ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಬೀಳ್ಗಿ ಗ್ರಾಮದ ಕೃಷಿ ಅನುಭವಿ ರಾಮಣ್ಣ ಮಲ್ಲಪ್ಪ ಕಾಳಪ್ಪಗೋಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕಿರಣ್ ಶೇಖ್ದಾರ್. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ 101.8 FM. ಎರಡು ವಾರಕ್ಕೆ 3 ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೇ ಔಷಧ ಸೇವಿಸಬೇಕು. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ಟಿಲ್ಲ ಚೌಕ್, ಸೋಲಾಪುರ್. ಸೂಟಿಂಗ್ಸ್, ಶರ್ಟ್ ಇನ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ಟಿಲ್ಲ ಚೌಕ್, ಸೋಲಾಪುರ್. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಎಕ್ತಾರಿ ಪದಗಳನ್ನು ಮರೆಪ್ಪ ದಾಸರ್ ಹಾಗೂ ಸಂಗಡಿಗರಿಂದ. ಶರಣು ಬಸವನಿಜ ಭಕ್ತಿಯಲಿಂದ ಮುಕ್ತಿಯ ಪಡಿದವನು ಶರಣ ಭಕ್ತರಿಗೊಲಿದವನು ಶರಣ ಭವದೊಳು ಜನಿಸಿ ಬಂದಲು ಶರಣ ಅರಳ ಗುಂಡಿಗೆಯಲ್ಲಿ ಜನ್ಮಸ್ಥಾನ ವಾಸ ಬ್ರಹ್ಮಪುರ ಮಾಡಿದಿ ಶರಣ ವಾಸಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ಶರಣು ಬಸವಲ್ಲಿಜ ಭಕ್ತಿಯಲ್ಲಿಲ್ಲ ಮುಕ್ತಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ಕಾಲಿಲ್ಲದ ತಿಳೆ ತುಳಸಿದಿ ಮದನ ಅದರೊಳು ದಾನ ಮಾಡಿದಿ ಶರಣ ಲೆಕ್ಕವಿಲ್ಲದ ರಾಶಿ ಭಕ್ತನು ಶರಣ ಲೆಕ್ಕವಿಲ್ಲದ ರಾಶಿ ಭಕ್ತನು ಶರಣ ಮುಕ್ತಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ಶರಣು ಬಸವಲ್ಲಿಜ ಭಕ್ತಿಯಲ್ಲಿಂದ ಮುಕ್ತಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ಸಾವಿರ ಕುಳ್ಳಿಗೆ ಫಲ ಸಂತಾನ ಬಡವರ ಮೇಲೆ ಬಹಳಂತ ಕರುಣ ದೇಶ ದೇಶದೊಳು ನಿನ್ನ ನಾಮ ಸ್ಮರಣೆಯು ಮುಕ್ತಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ಶರಣು ಬಸವಲ್ಲಿಜ ಭಕ್ತಿಯಲ್ಲಿಂದ ಮುಕ್ತಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ಪುರುಷಕ್ಕೆ ತಿಂಗಳು ದಿನ ಶ್ರಾವಣ ಪಾಲ್ಗುಣ ಬಹುಳ ಪಂಚಮಿ ದಿನ ಪಲ್ಲಕ್ಕಿಯೊಳಗೆ ಮೆರೆದಾನು ಶರಣ ಪಲ್ಲಕ್ಕಿಯೊಳಗೆ ಮೆರೆದಾನು ಶರಣ ಮುಕ್ತಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ಶರಣು ಬಸವಲ್ಲಿಜ ಭಕ್ತಿಯಲ್ಲಿಲ್ಲ ಮುಕ್ತಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ದೇಶಕ್ಕ ದಿಟ್ಟವಾದ ಗರಡಿ ಸಯಲ ರಾಮಲಿಂಗನ ಮಂದಿರ ಸ್ಥಳ ಯೋಗಿದರು ಶಲ ಮಾಡಿದ ಶರಣ ಯೋಗಿದರು ಶಲ ಮಾಡಿದ ಶರಣ ಮುಕ್ತಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ಶರಣು ಬಸವಲ್ಲಿಜ ಭಕ್ತಿಯಲ್ಲಿಂದ ಮುಕ್ತಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ದೇಶಕ್ಕ ದಿಟ್ಟವಾದ ಗರಡಿ ಸಯಲ ರಾಮಲಿಂಗನ ಮಂದಿರ ಸಾಲ ಯೋಗಿದರು ಶಲ ಮಾಡಿದ ಶರಣ ಯೋಗಿದರು ಶಲ ಮಾಡಿದ ಶರಣ ಮುಕ್ತಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ಶರಣು ಬಸವಲ್ಲಿಜ ಭಕ್ತಿಯಲ್ಲಿಂದ ಮುಕ್ತಿಯ ಪಡೆದವನು ಶರಣ ಭಕ್ತರಿಗೊಲಿದವನು ಶರಣ ಬರುತ್ತೆ ಈಗ್ಲೇ ಬರುತ್ತೆ